ಇವೆರಡು ಲಿಂಬೆ ಜಾತಿಗೆ ಸೇರಿದಂತ ಸಸಿಗಳು ನಮ್ಮ ಹತ್ರ ಲಭ್ಯ ಇರ್ತವೆ. ಇದ್ರ ಜೊತೆಯಲ್ಲಿ ಕೆಲವೊಂದು ಬೇರೆ ಹಣ್ಣುಗಳಾದಂತಹ ಹುಣಸೆ ಹಣ್ಣು ಇತ್ತೀಚೆಗೆ ಜಾಸ್ತಿ ಬೇಡಿಕೆ ಇದೆ. ಹುಣಸೆ ಮತ್ತು ಸೀತಾಫಲ ಇವೆರಡು ಹಣ್ಣಿನ ಗಿಡಗಳನ್ನು ಕೂಡ ನಾವು ಈ ಒಂದು ನಮ್ಮ ನರ್ಸರಿಯಲ್ಲಿ ಮಲ್ಟಿಪ್ಲೈ ಮಾಡ್ತಾ ಇದ್ದೇವೆ. ಹುಣಸೆಯಲ್ಲಿ ಒಂದು DTS-1 ಧಾರವಾಡ ಟ್ಯಾಮರಿನ್ ಸೆಲೆಕ್ಷನ್ ಅನ್ನುವ ಕಸಿಗಳ ಸಸಿಗಳನ್ನು ಲಭ್ಯ ಇರ್ತದೆ. ಅದರ ಜೊತೆಯಲ್ಲಿ ಸೀತಾಫಲದಲ್ಲಿ ಎರಡು ತಳಿಗಳು ನಾವು ಮಲ್ಟಿಪ್ಲೈ ಮಾಡ್ತಾ ಇದೀವಿ. ಒಂದು ಬಾಲನಗರ ಅಂತ, ಅದು ಬಹುಚರ್ಚಿತವಾದ ಈ ಭಾಗಕ್ಕೆ ಸೂಕ್ತ ಆದಂತ ಒಂದು ಸೀತಾಫಲದ ತಳಿ ಇದೆ. ಅದರ ಜೊತೆಯಲ್ಲಿ ಅರ್ಕ ಸಹನ ಅಂತ ಇನ್ನೋ ಒಂದು ಸೀತಾಫಲ ತಳಿ. ಇವು ಎರಡು ತಳಿಗಳು ನಾವು ಮಲ್ಟಿಪ್ಲೈ ಮಾಡಿ ರೈತರಿಗೆ ಜೂನ್ ಜುಲೈ ಈ ತಿಂಗಳಲ್ಲಿ ಅವರಿಗೆ ಸಿಗಂಗೆ ತಯಾರು ಮಾಡಿಕೊಂಡು ಇಟ್ಕೊಂಡಿರ್ತೀವಿ. ಇದ್ರ ಜೊತೆಯಲ್ಲಿ ಕೆಲವೊಂದು ಮೈನರ್ ಫ್ರೂಟ್ಸ್ ಆಯ್ತು, ಅಥವಾ ಎಸ್ಪೆಷಲಿ ನಮ್ದು ನುಗ್ಗೆ ಸಸಿಗಳ ಬಹಳಷ್ಟು ಬೇಡಿಕೆ ಇರ್ತದೆ. ಅದು ನಾವೇನ್ ಮಾಡ್ತೀವಿ, ಅಗೇನ್ಸ್ಟ್ ಆರ್ಡರ್. ಯಾಕಂದ್ರೆ ನುಗ್ಗೆದ ಹೇಗಿರ್ತದೆ, ಅದು ನಾವು ಬೀಜ ನಾಟಿ ಮಾಡಿದ್ಮೇಲೆ ಒಂದು ತಿಂಗಳಲ್ಲಿ ಸಸಿಗಳು ತಯಾರಾಗ್ತದೆ, ಮತ್ತು ರೈತರು ಅದು ಒಂದು ತಿಂಗಳಿಂದ ಒಂದೂವರೆ ತಿಂಗಳ ಇರುವಂತಹ ಸಸಿಗಳನ್ನೇ ಅವರು ತಮ್ಮ ಹೊಲದಲ್ಲಿ ನಾಟಿ ಮಾಡಿಕೊಳ್ಬೇಕು. ಎರಡು ತಿಂಗಳು ಅಥವಾ ಮೂರು ತಿಂಗಳು ಆರು ತಿಂಗಳಂತ ದೊಡ್ಡದಾದ ಸಸಿಗಳು ಅಥವಾ ಚಿಕ್ಕ ಇರುವ ಸಸಿಗಳನ್ನು ಆಯ್ಕೆ ಮಾಡಬಾರದು. ಹೀಗಾಗಿ ಆದಷ್ಟು ನಮ್ದು ಅವೈಲಬಿಲಿಟಿ ಒಂದು ಸ್ಟ್ಯಾಂಡರ್ಡ್ ಸ್ಟ್ಯಾಗರ್ಡ್ ಸಿಸ್ಟಮ್ನಲ್ಲಿ ನಾವು ಪ್ರೊಡಕ್ಷನ್ ಮಾಡಿ ಲಿಮಿಟೆಡ್ ಕ್ವಾಂಟಿಟಿನಲ್ಲಿ ಯಾವಾಗ ಬಂದರೂ ಕೂಡ ಸಿಗ್ತದೆ. ಆದರೆ ಯಾವುದರ ರೈತರಿಗೆ ಜಾಸ್ತಿ ಪ್ರಮಾಣದಲ್ಲಿ ಬೇಕಂತಂದ್ರೆ ಅಗೇನ್ಸ್ಟ್ ಆರ್ಡರ್ ನಾವು ಪ್ರೊಡಕ್ಷನ್ ಮಾಡಿ ಅವರಿಗೆ ಆ ಸಸಿಗಳ ಕೂಡ ನಾವು ಲಭ್ಯ ಮಾಡಿಕೊಡ್ತೀವಿ. ಈಗ ಯಾರಾದರೂ ತಮಗೆ ಮಾತಾಡಬೇಕು ಅಂತಂದ್ರೆ ತಮ್ಮ ನಂಬರ್ ನ ಕೊಡ್ತೀರಿ? ನಂದು ಮೊಬೈಲ್ ನಂಬರ್ 9480186812. ಆತ್ಮೀಯರೆ, ಡಾಕ್ಟರ್ ಜುಳಗೇಕರ್ ಹೇಳಿದಂತಹ ಮೊಬೈಲ್ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9480186812. ಈ ನಂಬರ್ ಅನ್ನ ಸಂಪರ್ಕ ಮಾಡಿ ತಮಗ ಬೇಕಾದಂತಹ ವಿಷಯಗಳ ಬಗ್ಗೆ ಅವರ ಜೊತೆಗೆ ಚರ್ಚೆ ಮಾಡಬಹುದು. ಒಳ್ಳೆಯದು ಡಾಕ್ಟರ್ ಪ್ರವೀಣ್ ಜೋಳಗೇಕರ್ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಯಾವ ರೀತಿ ಹಣ್ಣಿನ ತೋಟವನ್ನ ನಿರ್ಮಾಣ ಮಾಡುವಂತಹ ಒಂದು ಸಂದರ್ಭದೊಳಗೆ ಏನೇನು ಎಚ್ಚರಿಕೆ ಕ್ರಮಗಳನ್ನ ಮುಂಜಾಗ್ರತಾ ಕ್ರಮಗಳನ್ನ ತಗೊಳ್ಬೇಕು, ಯಾವ ರೀತಿ ಗಿಡಗಳನ್ನು ಆಯ್ಕೆ ಮಾಡಿಕೊಳ್ಬೇಕು, ತಳಿಯನ್ನು ಆಯ್ಕೆ ಮಾಡಿಕೊಳ್ಬೇಕು, ಇದಂತಹ ವಿನ್ಯಾಸಗಳನ್ನು ನಾವು ಹೊಂದಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾದಂತಹ ಒಂದು ಮಾಹಿತಿಯನ್ನು ತಾವು ಮಾಡಿಕೊಟ್ಟಿದ್ದೀರಿ. ಅಲ್ಲದೆ ತಮ್ಮಲ್ಲಿ ಸಿಗುವಂತಹ ಸಸಿಗಳ ಬಗ್ಗೆ ಕೂಡ ತಾವು ಒಳ್ಳೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಈ ತನಕ ಹಣ್ಣಿನ ತೋಟದ ಆರಂಭ ಕುರಿತು ಹಣ್ಣು ವಿಜ್ಞಾನಿಯಾದ ಡಾಕ್ಟರ್ ಪ್ರವೀಣ್ ಜುಳಗೇಕರ್ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರೂಳಿ. ಈಗ ಜಗದೇವಪ್ಪ ಗಡೇದ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. ಹೊಲವು ಹಸನ ಮಾಡು ಹೇ ಮನುಜ, ಹೊಲವು ಹಸನ ಮಾಡು ಹೇ ಮನುಜ, ಹೊಲವು ಹಸನ ಮಾಡು ಹೇ ಮನುಜ, ಹೊಲವು ಹಸನಿಡು ಮನುಜ, ಕಂಠಿ ವಾಡಿದು ಹಾಲ ಹಸನಿಡು ಮನುಜ, ಹಾಲ ಮನುಜ ಹಾಲ ಹಸನ ಮಾಡೋ. ಸತ್ತೆ ಬೀದವನೆ ಬಿತ್ತಿ ಕೊರತಿಲ್ಲದ ಬೆಳೆಯುವ ಭರ್ತಿ, ನಿತ್ಯ ಚೈತನ್ಯದ ವರ್ತಿ, ನಿತ್ಯ ಸರಿ ರಥ ನಿತ್ಯ ಚೈತನ್ಯದ ವರ್ತಿ, ಬಾಲ ಮಾಡೋ ಬಾಲ. ಹರಿದು ಹೋಗುವಾಗೆಲ್ಲ ವಾಲ ಇದೇ ಕಲಾವಿದರಿಂದ ಕೇಳಿ ಇನ್ನೊಂದು ಭಜನೆ ಪದ. ನೀನೊಲಿದರೆ ಕಲ್ಲೋ ಕನಕವಯ್ಯ ಕರುಣಾತ್ಮಕ ಜೀಯ ಕೊರಡು ಕಷ್ಟ ಮರಿ ಮಾಡಿ ದಿ ಮಾರಾಯ ನೀನೊಲಿದರೆ ಕಲ್ಲೋ ಕನಕವಯ್ಯ ಬರಡ ಕಳ ಸೂರ ಸೈನ ಮಾಡಿದಿ ಕಲ್ಲೊಳಗಿನ ಕತ್ತಿಗೆ ಉಣಸಿ ಸಲಗಿರಿ ಭಕ್ತಿಗೆ ಭಯಗೊಂಡು ಪೀತವನಾಳಿದಿ ಆಸೆ ಕವಿತೀರಿ ಹರ್ಕ ದೋಷ ತಗಿ ಕೆರೆ ಮಣ್ಣ ವಾತಿ ಒಮ್ಮಿದ ಕುಟಿಲರಿ ಗಂಜಿ ಕೆಟ್ಟ ಕಾನಾನ ಸೇರಿದಿ ರೂಪಮರಿಗೆ ನಿಜ ರೂಪಾವ ತೋರಿದಿ ಗಂಜಿ ಕಟ್ಟಿಗೆ ನಿಜ ರೂಪಾವ ತೋರಿದಿ ನಗರ ಪೂರ್ವ ದಿಕ್ಕ ನೆಂದು ತಿಳಿದ ಸಾರಿದಿ ನರರಿಗಂಜಿ ಶ್ರೀ ಶೈಲ ಸೇರಿದಿ ನರರು ಹುಡಕಿ ಹಾಕಾರಯ್ಯೋ ಅಲ್ಲಿ ಹಾಕಿ ಅಲ್ಲಿಂದ ನೀ ಹೋದಿ ಕದಳಿಯ ಬನ ಕಮರಿ ಮಠಕ್ಕೋಗಿ ಸೇರಿ ಕದಳಿಯ ಬನ ಕಮರಿ ಮಠ ಆದು ತನ್ನಲ್ಲಿ ಬಾವಲಿಂದ ತೇರಿ ಕೊಲ್ಲಿ ಇಷ್ಟಾದ ಮ್ಯಾಲಯಿಸ ಕೊಳ್ಳಪ್ಪ ಗುರು ಚೀಲಿ ಕದಳಿಯ ಬನ ಕಮರಿ ಮಠ ಆದು ತನ್ನಲ್ಲಿ ಬಾವಲಿಂದ ತೇರಿ ಕೊಲ್ಲಿ ಇಷ್ಟಾದ ಮ್ಯಾಲಯಿಸ ಕೊಳ್ಳಪ್ಪ ಗುರು ಚೀಲಿ ಗುರುರಾಯನ ಮುಟ್ಟಿ ಗುರುವಾಗುವ ತನಕ ಅರು ಬರಹುವ ತನಕ ಅರವಿನಾಲಯದೋಳು ಚಲಿಸಾಡುವ ತನಕ ಮಾಡಿ ಮಾರಾಯ ನಂಬಿದ ಮನುಜಗ ಅಂಬಾಲಿ ಹುಣಸೀರಿ ಅನುದಿನ ದುಡಸೀರಿ ಆಶ ಅಳಿದ ಮ್ಯಾಲಂಬೃತ ಕುಡಸೀರಿ ನಂಬಿರ ಮನುಜಗ ಅಂಬಾಲಿ ಹುಣಸೀರಿ